ಇದುವರೆಗೆ ಬೀಳಿಗೆಯ ಬಸವರಾಜ್ ಎಂ ಭಜಂತ್ರಿ ಹಾಗೂ ಸಂಘಟನೆಯಿಂದ ಸಂಪ್ರದಾಯ ವಾದನ ಕೇಳಿದಿರಿ. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಸಮಯ 7 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುವ ನ್ಯೂಜಿಲೆಂಡ್ ಹಾಗೂ ಆಸ್ಟ್ರೇಲಿಯಾ ನಡುವಿನ ಟಿ20 ವಿಶ್ವಕಪ್ ಪಂದ್ಯಾವಳಿಯ ಅಂತಿಮ ಪಂದ್ಯದ ವೀಕ್ಷಕ ವಿವರಣೆಯ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಇದೀಗ ಪ್ರಾರಂಭವಾಗಲಿದೆ. As India created history by administering over 100 crore vaccine doses against COVID-19. आंखों देखा हाल सुनने से पहले आइए सुनते हैं विशेष कार्यक्रम फर्स्ट बॉल 2020. This is All India Radio. In a short while from now, we will bring you the live commentary on the ICC Men's T20 World Cup 2021 final match to be played between New Zealand and Australia at Dubai International Cricket Stadium, Dubai. Before that, we bring you a special program. First, ಸಾಮಾಜಿಕ ಸ್ಥಿತಿಗತಿಗಳು ಅಸ್ತವ್ಯಸ್ತಗೊಂಡು ಜನಜೀವನದಲ್ಲಿ ಏರುಪೇರಾದಾಗ ಸಮಾಜ ಸುಧಾರಕರು ತಲೆ ಎತ್ತಿ ಸಾಮಾಜಿಕ ಸುವ್ಯವಸ್ಥೆಯನ್ನು ನೆಲೆಗೊಳಿಸುತ್ತಾರೆ. ಕಾಲಕ್ಕೆ ತಕ್ಕಂತೆ ವಿಚಾರಧಾರೆಯನ್ನು ಹೊಸ ನಿಟ್ಟಿನಲ್ಲಿ ಸ್ವಚ್ಛ ಸಮಾಜವನ್ನು ನಿರ್ಮಿಸಿ ಅವರು ಕ್ರಾಂತಿ ಪುರುಷರು, ಯುಗ ಪುರುಷರು ಎನ್ನಿಸಿಕೊಳ್ಳುತ್ತಾರೆ. ಅಂತಹ ಲೋಕದ ಒಳತಿಗಾಗಿ ಶ್ರಮಿಸಿದ ಕಾರಣ ಪುರುಷರಲ್ಲಿ ಬಸವಣ್ಣನವರ ಸ್ಥಾನಮಾನಗಳು ಗಮನಾರ್ಹವಾಗಿವೆ. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಕಳಚೂರೆ ಅರಸು ಬಿಜ್ಜಳನ ಪ್ರಧಾನಿಯಾಗಿದ್ದ ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ, ಸರ್ವ ಶೋಷಣೆಗಳಿಂದಲೂ ಮುಕ್ತವಾದ, ಸರ್ವ ಸ್ವಾತಂತ್ರ್ಯ, ಸಮಾನತೆ, ಸೌಹಾರ್ದತೆಗಳ ಅಡಿಗಲ್ಲಿನ ಮೇಲೆ ನಿಂತ ಕಲ್ಯಾಣ ರಾಜ್ಯವನ್ನು ಅವರು ಕಟ್ಟಲು ಬಯಸಿದರು. ಬಸವಣ್ಣನವರ ಕಲ್ಯಾಣ ರಾಜ್ಯದ ಕಾರ್ಯಸೌಧ ಧರ್ಮದ ತಳಹದಿ ಹಾಗೂ ಮಹಾಮಾನವೀಯತೆಯ ಭದ್ರ ಬುನಾದಿಯ ಮೇಲೆ ನಿಂತಿದೆ. ದಯೆ, ದಾನ, ಸಮಭಾವ, ಸತ್ಪ್ರೇಮ, ಶ್ರದ್ಧೆ ಹೀಗೆ ಹಲವು ಉದಾತ್ತ ತತ್ವಗಳನ್ನೊಳಗೊಂಡ ಧರ್ಮ ಸರ್ವರಿಗೂ ಸರ್ವ ವಿಧದಿಂದಲೂ ಅವಶ್ಯಕವಾಗಿದ್ದು ತಮ್ಮ ವಚನವೊಂದರಲ್ಲಿ ಹೀಗೆ ಹೇಳಿದ್ದಾರೆ. ದಯವಿಲ್ಲದ ಧರ್ಮ ಯಾವುದೆಯ ದಯವಿಲ್ಲದ ಧರ್ಮ ಯಾವುದೆಯ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವಿರ

ಸ್ವಾಮಿ ರಾಕುಂಜೀರವರು ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಶಾಲೆ ಆರಂಭವಾಗಿದೆ, ಎಲ್ಲ ಮಕ್ಕಳು ಶಾಲೆಗೆ ಮರಳಿ ಬರುವಂತೆ ತಿಳಿಸಿದ್ದಾರೆ. ಶ್ರೀ ರಾಕುಂ ಶಾಲೆ, ಇಂದಿರಾನಗರ, ಬೆಂಗಳೂರು. ವರ್ಗೀಕೃತ ಜಾಹೀರಾತು ಕೇಳಿದಿರಿ. ಈಗ ವರ್ಗೀಕೃತ ಜಾಹೀರಾತು. ಸ್ವಾಮಿ ರಾಕುಂಜೀರವರು ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಶಾಲೆ ಆರಂಭವಾಗಿದೆ, ಎಲ್ಲ ಮಕ್ಕಳು ಶಾಲೆಗೆ ಮರಳಿ ಬರುವಂತೆ ತಿಳಿಸಿದ್ದಾರೆ. ಶ್ರೀ ರಾಕುಂ ಶಾಲೆ, ಇಂದಿರಾನಗರ, ಬೆಂಗಳೂರು. ವರ್ಗೀಕೃತ ಜಾಹೀರಾತು ಕೇಳಿದಿರಿ. ಈಗ ಕೃಷಿ ಹಾಡು. ಇರುದಿಲ್ಲ ಸಣ್ಣ ಕುಣಿ ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ ಗುಡು ಮಣ್ಣು ಸೆಗಡಿ ಹಾರಾಡತಾವ ಇದಕ್ಕ ಅಂತಾರ ಹಾರಾಡು ತಿಪ್ಪಿ ಮಾಡಬೇಡ್ರಿ ಎಂದ